ಸ್ವಾಮಿಮೌಂತ ವಿಕೃಷ್ಟ ವಿಶ್ವ ವಿಜಯೋಜ್ಜದ್ ಗಾಂಧಿ ವಜ್ಜಾರ ಬಂಬಾ ಕನ್ನಿಂಚಿನ ಮಾತ್ರ ದುಸ್ಸಹ ದುರನ್ಯಾಯ ಪ್ರಭುತ್ವಮ್ಮುಲೋ ಭೂಕಂಪಮ್ಮುಲು ಪುಟ್ಟು ಬ್ರದ್ದಲೈ ಪೋವುನ್ ದೂರ್ತ ದುಶ್ಯಾಸನ ಪ್ರಾಕಾರಮ್ಮುಲು ಕೃಂಗಿ ಕೂಲು ಕುರು ಸಮ್ರಾಟ್ ಭಾವನಾ ಹರ್ಮ್ಯಮುಲ್.